ಬೇಕಾಗತ್ತೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಕಾರ್ಖಾನೆಗಳು ನಡಿಬೇಕಾದ್ರೆ ನೀರು ಬೇಕಾಗತ್ತೆ, ಅದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ, ನಗರಾಭಿವೃದ್ಧಿಗಳು ಆಗಬೇಕು ಅಂದ್ರೆ ನೀರಿನ ಅವಶ್ಯಕತೆ ಇರುತ್ತೆ. ಕೆಲವೊಂದ್ಸರಿ ನಾವು ನೀರಿಂದ ಮನರಂಜನೆಯನ್ನು ಕೂಡ ಪಡೆದುಕೋತೀವಿ, ಅದೇ ರೀತಿಯಾಗಿ ಕೆಲವು ವನ್ಯಜೀವಿಗಳ ಒಂದು ಆವಾಸ ಸ್ಥಾನವಾಗಿ ಕೂಡ ನೀರು ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇನ್ನು ನೀರು ನಮಗೆ ಎಷ್ಟು ಮುಖ್ಯ ಅನ್ನುವಂಥದ್ದಾದ್ರೆ, ನಮ್ಮ ಭೂಮಿಯ ಮುಕ್ಕಾಲು ಭಾಗದಷ್ಟು ನೀರೇ ಆವರಿಸಿದೆ, ಅದರಲ್ಲಿ ನಮಗೆ 98% ಇರತಕ್ಕಂಥ ನೀರು ಉಪ್ಪು ನೀರಾಗಿದೆ, ಅಂದರೆ ಸಮುದ್ರದಲ್ಲಿ ಅಥವಾ ಮಂಜುಗಡ್ಡೆಗಳ ರೂಪದಲ್ಲಿ ಇರತಕ್ಕಂಥದ್ದು, ಅದು ನಮ್ಮ ಬೆಳೆಗೆ ಉಪಯೋಗ ಆಗಕ್ಕೆ ಸಾಧ್ಯ ಇಲ್ದಿರ ಇರುವಂತಹ ರೀತಿಯಲ್ಲಿ ಇರುತ್ತೆ. ಇನ್ನು ಬೆಳೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥದ್ದು 2% ಇರತಕ್ಕಂಥ ನೀರು, ಅದು ನಮಗೆ ಮಳೆಯ ಮುಖಾಂತರ ಬರ್ತಕ್ಕಂಥ ನೀರು, ಭೂಮಿಯಲ್ಲಿ ಹಿಂಗಿರ್ತಕ್ಕಂಥ ನೀರು ಮತ್ತೆ ಬಾವಿಗಳಲ್ಲಿ ಇರತಕ್ಕಂಥ ನೀರನ್ನ ನಾವು ಪರಿಗಣಿಸಬಹುದು. ಈ ಕೇವಲ 2% ಇರತಕ್ಕಂಥ ನೀರಿನ ಉಪಯೋಗ ಮಾಡ್ಕೋಬೇಕಾಗಿರುವಂತದ್ದು, ಬಹಳ ಸಮರ್ಪಕವಾಗಿ ಉಪಯೋಗ ಮಾಡಿಕೊಂಡ್ರಷ್ಟೇ ಮುಂದಿನ ಜೀವನಕ್ಕೆ ನೀರು ಲಭ್ಯತೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವು ಹೇಳೋದ್ರ ಮುಖಾಂತರ ನೀರು ಎಷ್ಟು ಪ್ರಮುಖ ಅನ್ನೋದನ್ನ ತಿಳ್ಕೋಬಹುದು. ಮುಖ್ಯವಾಗಿ ನಮಗೆ ಈ ನದಿಗಳಿಂದಲೂ ನೀರು ಸಿಗುತ್ತೆ, ಕೆರೆಗಳಲ್ಲೂ ಕೂಡ ಇರುತ್ತೆ, ಮತ್ತೆ ನೀರು ಹಿಂಗಿ ಅಂತರ್ಜಲ ಕೂಡ ಸೇರಿರುತ್ತೆ, ಅದನ್ನು ಕೂಡ ಬಳಸ್ಕೊಳ್ತೀವಿ. ಮಳೆ ನೀರು ಕೂಡ ಒಂದು ಮುಖ್ಯವಾದ ಮೂಲ ಅಂತ ಹೇಳಬಹುದು. ಇದು ಮುಖ್ಯವಾಗಿ ಸಾಮಾನ್ಯವಾದ ಒಂದು ನೀರಾವರಿಯ ಅಥವಾ ನೀರಿನ ಪ್ರಾಮುಖ್ಯತೆ ಆಯಿತು. ಇನ್ನು ನಮ್ಮ ಕೃಷಿಗೆ ಬಂದ್ರೆ ಕೃಷಿನಲ್ಲಿ ನೀರಿನ ಮಹತ್ವ ಏನು ಅಂತಿದೆ? ಕೃಷಿ ಅಂದಿದ ತಕ್ಷಣ ನಮಗೆ ಹಸಿರು ಕ್ರಾಂತಿಯ ನಂತರ ಕೃಷಿಯಲ್ಲಿ ಬಹಳಷ್ಟು ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಿದೆ. ಅಂದ್ರೆ ಒಂದೆಡೆ ಜನಸಂಖ್ಯೆ ಏರ್ತಾ ಹೋಗ್ತಾ ಇದ್ರೆ ಇನ್ನೊಂದೆಡೆ ಆಹಾರದ ಬೇಡಿಕೆ ಕೂಡ ಸರಿಸಮಾನವಾಗಿ ಏರಿಕೆ ಆಗ್ತಿದೆ. ಮತ್ತೆ ಹಸಿರು ಕ್ರಾಂತಿ ಬಂದಂತ ಸಂದರ್ಭದಲ್ಲಿ ನಮಗೆ ವಿಸ್ತೀರ್ಣ ಹೆಚ್ಚಿಗೆ ಆಯಿತು, ಅಂದ್ರೆ ನೀರಾವರಿಯನ್ನ ಬಳಸ್ಕೊಂಡು ವಿಸ್ತೀರ್ಣ ಹೆಚ್ಚಿಗೆ ಮಾಡಿಕೊಂಡು ಆಹಾರ ಉತ್ಪಾದನೆ ದ್ವಿಪಟ್ಟು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಆ ಒಂದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ತಿಳ್ಕೊಂಡ್ರೆ ನಮಗೆ ಕೃಷಿಯಲ್ಲಿ ನೀರಿನ ಮಹತ್ವ ಎಷ್ಟಿದೆ ಅನ್ನೋದನ್ನ ತಿಳ್ಕೋಬಹುದು. ಪ್ರಪ್ರಥಮವಾಗಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಬೆಳೆಯ ಉತ್ಪಾದನೆಯನ್ನು ಮಾಡಬೇಕಾದ್ರೆ ನಮಗೆ 3 ಅಂಶಗಳು ಬೇಕಾಗತ್ತೆ. ಉತ್ತಮ ಗುಣಮಟ್ಟದ ಬೀಜ, ಮಣ್ಣು ಮತ್ತೆ ನೀರು ಬೇಕಾಗತ್ತೆ. ಇನ್ನು ಈ ಸಸ್ಯಗಳು ಬಿತ್ತನೆ ಬೀಜವನ್ನು ನಾವು ಭೂಮಿಗೆ ಹಾಕಿದ ನಂತರ ನಮಗೆ ಸಸ್ಯಗಳ ಮೊಳಕೆ ಒಡೆಯುವಿಕೆಗೆ ಪ್ರಪ್ರಥಮವಾಗಿ ನೀರಿನ ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಆಗಬೇಕು ಅಂದ್ರೆ, ಈ ಕ್ರಿಯೆ ನಡಿಬೇಕಂದ್ರೆ ನೀರಿನ ಅವಶ್ಯಕತೆ ಇರುತ್ತೆ. ಮತ್ತೆ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇರುತ್ತೆ. ಈ ಪೋಷಕಾಂಶಗಳನ್ನ ಬೆಳೆ ಹೀರ್ಕೊಂಡು ಉಪಯೋಗ ಪಡಿಸ್ಕೋಬೇಕಾದ್ರೂ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ. ಮತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಲವಣಾಂಶ, ಉಪ್ಪಿನಂಶ ಇರತಕ್ಕಂಥ ಅಂಶಗಳು ನೀರಿನಲ್ಲಿ ಅಂದ್ರೆ ಬಸಿದೋಗ್ಬೇಕು ಅಂದ್ರೂ ಸಾಕಷ್ಟು ಪ್ರಮಾಣದ ನೀರು ಬೇಕಾಗುತ್ತೆ. ಮತ್ತೆ ಸಮೃದ್ಧವಾಗಿ ಬೇರಿನ ಬೆಳವಣಿಗೆ ಆಗಬೇಕು ಅಂದ್ರೆ ಸಹ ನಮಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಮತ್ತೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆ ಅಥವಾ ಚಟುವಟಿಕೆ ಹೆಚ್ಚಾಗಿರಬೇಕು ಅಂದ್ರೂ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇರಬೇಕಾಗತ್ತೆ. ಮತ್ತೆ ಭೂಮಿಯಲ್ಲಿನ ತಾಪಮಾನ ಮತ್ತೆ ಆರ್ದ್ರತೆ, ಇದೆರಡನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೂ ಸಹ ನಮಗೆ ನೀರಿನ ಅವಶ್ಯಕತೆ ಇರುತ್ತೆ. ಇನ್ನು ನಮಗೆ ಬೆಳೆಗೆ ಮಂಜಿನ ವಿರುದ್ಧ ಅಥವಾ ಬಿಸಿ ತಾಪಮಾನದ ವಿರುದ್ಧ ಹೋರಾಡಲಿಕ್ಕೆ ನಮಗೆ ಅಥವಾ ರಕ್ಷಣೆಯನ್ನು ನೀಡಲಿಕ್ಕೆ ಈ ನೀರಿನ ಅವಶ್ಯಕತೆ ಇರುತ್ತೆ. ಇನ್ನು ನಮಗೆ ಪ್ರಪ್ರಥಮವಾಗಿ ಬಿತ್ತನೆ ಬೀಜ ಬಿತ್ತಲಿಕ್ಕೂ ಮುಂಚೆ ಭೂಮಿ ಒಂದು ಒಳ್ಳೆ ಹದಕ್ಕೆ ಬರಬೇಕು. ಈ ಆ ಒಂದು ಹದಕ್ಕೆ ಬರಲಿಕ್ಕೆ ಉಳುಮೆ ಕಾರ್ಯವನ್ನು ಮಾಡಲಿಕ್ಕೆ ಕೂಡ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ. ಮತ್ತೆ ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ ಪ್ರತಿ 1 ಕಿಲೋಗ್ರಾಂನಷ್ಟು ಬೆಳೆಯ ಒಂದು ಉತ್ಪಾದನೆ ಆಗಬೇಕು ಅಂದ್ರೆ 400-500 ಲೀಟರ್ನಷ್ಟು ನೀರಿನ ಬಳಕೆ ಆಗುತ್ತೆ. ಮತ್ತೆ ಬೆಳೆಗಳಲ್ಲಿ ನಾವು ಅನ್ಕೋಬಹುದು ಇಷ್ಟರ ಮಟ್ಟಿಗೆ ನೀರನ್ನು ನಾವು ಹಾಯಿಸ್ತಿರ್ತೀವಿ, ಆದ್ರೂ ಯಾಕೆ ನಾವು ಹೆಚ್ಚೆಚ್ಚು ನೀರಾವರಿ ಬಗ್ಗೆ ಒತ್ತು ಕೊಡಬೇಕಾಗತ್ತೆ ಅಂತ. 95%ರಷ್ಟು ನೀರು ಏನು ಬೆಳೆ ಉಪಯೋಗ ಪಡ್ಕೊಳ್ಳುತ್ತೆ ಅದರಲ್ಲಿ 95%ರಷ್ಟು ಭಾಗವನ್ನ ಬಾಷ್ಪೀಕರಣ ಆಗಿ ಮತ್ತೆ ಜಲಚಕ್ರಕ್ಕೆ ಹಿಂತಿರುಗುತ್ತೆ. ಮತ್ತೆ ಕೇವಲ 5%ರಷ್ಟಿರ್ತಕ್ಕಂಥ ನೀರು ಮಾತ್ರ ತನ್ನ ಅಂದ್ರೆ ಬೆಳೆಯ ಉತ್ಪಾದನೆಗೆ ಅಥವಾ ಕ್ರಿಯೆಗಳಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ನಮಗೆ ನೀರಾವರಿ ಕೃಷಿ ಬೆಳೆಗಳಲ್ಲಿ ಮುಖ್ಯ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ನೀರಾವರಿಗೆ ಒಂದು ವಿಶೇಷವಾದ ವ್ಯವಸ್ಥೆಯ ಅವಶ್ಯಕತೆ ಏನು ಅಂತೀರಿ? ಕೃಷಿಯಲ್ಲಿ ಬಹುಭಾಗ ಬೆಳೆ ಆಗ್ತಿರ್ತಕ್ಕಂಥದ್ದೆಲ್ಲ ನಾವು ಮಳೆ ಆಶ್ರಯದಲ್ಲೇನೆ ಬೆಳೆ ಬೆಳೀತಿರ್ತಕ್ಕಂಥದ್ದು ಸರ್ವೇ ಸಾಧಾರಣ. ಅದರಲ್ಲೂ ಇವತ್ತಿಗೂ ಸಹ 65%ರಷ್ಟು ಭೂ ಪ್ರದೇಶದಲ್ಲಿ ನಾವು ಒಣ ಬೇಸಾಯವನ್ನ ಮಾಡ್ತಾ ಇದೀವಿ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಂತೂ ಇನ್ನೂ ಜಾಸ್ತಿ ಇದೆ. ಹೌದು, ಸೊ ಹಾಗಾಗಿ ನಮಗೆ ಒಂದು ಯಶಸ್ವಿ ಬೆಳೆ ಉತ್ಪಾದನೆ ಆಗ್ಬೇಕು ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಒದಗಿಸಬೇಕಾಗತ್ತೆ. ಮತ್ತು ಇದು ಸಂಪೂರ್ಣವಾಗಿ ಮಳೆಯನ್ನೇ ಆಧರಿಸಿದೆ ಈಗ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮುಂಗಾರಿನ ಸೀಸನ್ನಲ್ಲಿ ಮಳೆಯಲ್ಲಿ ಉಂಟಾಗ್ತಿರ್ತಕ್ಕಂಥ ಏರುಪೇರು ಮತ್ತೆ ಅನಿಶ್ಚಿತತೆ, ಅಂದ್ರೆ ಸರಿಯಾದ ಸಮಯಕ್ಕೆ ಮಳೆ ಪ್ರಾರಂಭ ಆಗದಿರ ಇರತಕ್ಕಂಥದ್ದು, ಮತ್ತೆ ಪ್ರಾರಂಭ ಆದ ನಂತರ ಮಧ್ಯದಲ್ಲಿ ಹಲವು ದಿನಗಳ ಅಂತರ ಇರತಕ್ಕಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಹಂಚಿಕೆ ಸಮಾನವಾಗಿರೋದಿಲ್ಲ, ಅಂದ್ರೆ ಮುಂಗಾರು ಪ್ರಾರಂಭ ಆಗಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ಸರಿಯಾಗಿ ಹಂಚಿಕೆ ಆಗ್ಬೇಕು. ಆ ಹಂಚಿಕೆ ಆಗದಿರೇ ಇರುವಂತದ್ದು ಒಂದು ಸಮಸ್ಯೆ ಇದೆ. ಮತ್ತೆ ಅದರ ಜೊತೆಗೆ ಮಣ್ಣಿನಲ್ಲಿ ಸಹ ಬಹಳಷ್ಟು ವೈವಿಧ್ಯತೆಯನ್ನ ನಾವು ನೋಡಬಹುದು. ಆ ವಿವಿಧ ಮಣ್ಣುಗಳಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯದಲ್ಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳಿದೆ. ಮತ್ತೆ ನಮಗೆ ಹೆಚ್ಚು ಇಳುವರಿ ಸಾಮರ್ಥ್ಯ ಇರ್ತಕ್ಕಂಥ ಬೆಳೆಗಳನ್ನ ನಾವು ಬೆಳೀತಾ ಇದೀವಿ, ಹೆಚ್ಚು ಹೆಚ್ಚು ಆದಾಯ ಪಡಿಬೇಕು ಅಥವಾ ಹೆಚ್ಚು ಹೆಚ್ಚು ಇಳುವರಿಯನ್ನ ಪಡಿಬೇಕು ಅನ್ನೋದ್ರಿಂದ ಹೆಚ್ಚು ಇಳುವರಿ ನೀಡ್ತಕ್ಕಂಥ ತಳಿಗಳನ್ನ ಮತ್ತೆ ಬೆಳೆಗಳನ್ನ ಬಳಸ್ತಿದೀವಿ. ಸೊ ಅವುಗಳಿಗೆ ನೀರಿನ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ. ಮತ್ತೆ ಉತ್ತಮ ಗುಣಮಟ್ಟದ ಮತ್ತೆ ಯಶಸ್ವಿ ಬೆಳೆ ಉತ್ಪಾದನೆಗೆ ನಮಗೆ ನೀರಾವರಿ ವ್ಯವಸ್ಥೆ ಇದ್ರೆ ಅಚ್ಚುಕಟ್ಟಾಗಿ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೇಕಾದಷ್ಟು ಸಮಯದಲ್ಲಿ ನಾವು ನೀರನ್ನ ಕೊಡ್ಲಿಕ್ಕೆ ಸುಲಭ ಆಗುತ್ತೆ. ಆದ್ರಿಂದ ಒಂದು ವ್ಯವಸ್ಥಿತವಾಗಿದ್ರೆ ಒಳ್ಳೇದು ಅಂತ ತಾವು ಅಭಿಪ್ರಾಯ ಪಡ್ತೀರಾ. ಇನ್ನು ಮುಖ್ಯವಾಗಿ ನೀರಾವರಿ ಅಂದ್ರೇನು ಅಂತೀರಿ? ಈಗ ನಾವು ಮಳೆಯಾಶ್ರಯದಲ್ಲಿ ಬೆಳೆ ಬೆಳೀತಿರ್ತೀವಿ, ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ನೀರು ಸಾಕಾಗದಿರ ಇದ್ದಂತ ಸಂದರ್ಭದಲ್ಲಿ ಕೃತಕವಾಗಿ ಕೃಷಿ ಭೂಮಿಗೆ ಬೆಳೆ ಉತ್ಪಾದನೆ ಮಾಡುವ ಒಂದು ನಿಟ್ಟಿನಲ್ಲಿ ಕೃತಕವಾಗಿ ನಾವು ನೀರು ಯಾವುದನ್ನ ಹಾಯಿಸ್ತೀವಿ ಅಥವಾ ಹರಿಸ್ತೀವಿ ಅದನ್ನೇ ನಾವು ನೀರಾವರಿ ಅಂತ ಹೇಳಿ ಕರಿತೀವಿ ಸರ್. ಇನ್ನ ಈ ಅತಿಯಾಗಿ ನೀರಾವರಿಯಿಂದ ಉಂಟಾಗುವಂತ ತೊಂದರೆಗಳೇನೇನು ಅಂತೀರಿ? ಈಗ ಅತಿಯಾದ್ರೆ ಅಮೃತನು ವಿಷ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮಗೆ ನೀರು ಹೆಚ್ಚಿಗೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಆಗುತ್ತೆ. ಮೊದಲನೇದಾಗಿ ನಿಂತ ನೀರಿನಲ್ಲಿ ಬೇರುಗಳಿಗೆ ಉಸಿರಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೇರುಗಳಿಗೆ ಸರಿಯಾಗಿ ಗಾಳಿ ಆಡಿಯೋಕೆ ಆಗಲ್ಲ, ಹಾಗಾಗಿ ಬೇರು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಎರಡನೇದಾಗಿ ಬೀಜ ಮೊಳಕೆ ಒಡೆಯೋದಕ್ಕೆ ಕೂಡ ಹೆಚ್ಚಿನ ನೀರು ನಿಂತಿದ್ದ ಸಂದರ್ಭದಲ್ಲಿ ಬೀಜ ಮೊಳಕೆ ಒಡೆಯೋದ್ರ ಬದಲು ಕೊಳೆತು ಹೋಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ನೀರು ಅಲ್ಲಿ ಕೂಡ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಬೆಳೆಗಳಿಗೆ ರೋಗ ಮತ್ತು ಕೀಟ ಬಾಧೆಗಳಿಗೆ ತುತ್ತಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹಾಯಿಸಿದ್ರೆ, ಅವಶ್ಯಕತೆಗಿಂತ ಹೆಚ್ಚಾಗಿ ಹಾಯಿಸಿದಂತ ಸಂದರ್ಭದಲ್ಲಿ. ಮತ್ತೆ ಬೆಳೆಗೆ ನಾವು ಸಾಕಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ಒದಗಿಸ್ತೀವಿ, ಈ ಪೋಷಕಾಂಶಗಳು ನೀರಿನಲ್ಲಿ ಹರಿದೋಗಿ ಬಸಿದು ಹೋಗಿ ಹಾವಿಯಾಗಿ ಪೋಲಾಗುತ್ತೆ. ಅದೇ ರೀತಿಯಾಗಿ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಮತ್ತೆ ಮಣ್ಣಿನ ರಚನೆ ಹಾಳಾಗೋದ್ರ ಜೊತೆಗೆ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲವಣಾಂಶಗಳು ಮೇಲೆ ಬಂದು ಚಕ್ಕಿ ಕಟ್ಟುತ್ತೆ. ಸೊ ಆದ್ರಿಂದ ಕ್ಷಾರಯುಕ್ತ ಮಣ್ಣು ಹೆಚ್ಚಿಗೆ ಪ್ರಮಾಣದಲ್ಲಿ ಬರುವಂತ ಸಾಧ್ಯತೆಗಳನ್ನ ನಾವು ನೋಡಬಹುದು. ಮತ್ತೆ ಕಳೆಗಳು ಹೆಚ್ಚಾಗಿ ಬೆಳೆದು ನಮ್ಮ ಮುಖ್ಯ ಬೆಳೆಗೆ ಎಲ್ಲಾ ರೀತಿಯಾದಂತ ಒಂದು ಪೈಪೋಟಿಯನ್ನ ಕೊಡುತ್ತೆ. ಮತ್ತೆ ರಸಗೊಬ್ಬರಗಳು ಮತ್ತೆ ಕಳೆ ನಿರ್ವಹಣೆಗೆ ನಮಗೆ ಹೆಚ್ಚು ಹೆಚ್ಚು ಕಾರ್ಮಿಕರನ್ನ ಬಳಕೆ ಮಾಡಿ ಬೇಸಾಯದ ಖರ್ಚು ಒಟ್ಟಾರೆ ಹೆಚ್ಚಾಗುತ್ತೆ. ಇವು ಅತಿ ನೀರಾವರಿಯಿಂದ ಉಂಟಾಗುವಂತ ತೊಂದರೆಗಳು. ಇನ್ನ ಮುಖ್ಯವಾಗಿ ಈ ನೀರಾವರಿಯ ಪ್ರಮುಖ ತತ್ವಗಳು ಯಾವ್ಯಾವ ಅಂತೀರಿ? ಈಗ ನಾವು ಒಂದು ಉತ್ತಮವಾದ ನೀರಾವರಿ ಪದ್ಧತಿಯನ್ನ ಅಳವಡಿಸ್ತಿದೀವಿ ಅಂದ್ರೆ ಅದಕ್ಕೆ ಪ್ರಪ್ರಥಮವಾಗಿ ತಾಂತ್ರಿಕ ಮಾಹಿತಿಯನ್ನ ನೀಡತಕ್ಕಂತ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನ ಸಂಪರ್ಕಿಸಿ ಅವರ ಒಂದು ಸಲಹೆ ಸೂಚನೆಯ ಮೇಲೆ ಆ ನೀರಾವರಿ ವ್ಯವಸ್ಥೆಯನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಂದು ಮುಖ್ಯ ತತ್ವ ಆಗುತ್ತೆ. ಎರಡನೇದಾಗಿ ನೀರಿನ ಮೂಲ ಯಾವುದಿದೆ, ಬೋರ್ವೆಲ್ ಇದೆಯಾ ಅಥವಾ ಕೆರೆಕಟ್ಟೆಗಳಿದೆಯಾ, ಇಲ್ಲ ನಮ್ಮ ಕೃಷಿ ಹೊಂಡಗಳಿಂದ ನಾವು ನೀರನ್ನು ಹಾಯಿಸ್ಕೋತಿದೀವ, ಅದನ್ನ ಸಂರಕ್ಷಿಸಿಕೊಳ್ಳುವಂಥದ್ದು ಇನ್ನೊಂದು ತತ್ವ ಆಗುತ್ತೆ. ಮತ್ತೆ ನಾವು ನೀರು ಹಾಯಿಸ್ತಕ್ಕಂಥ ಒಂದು ಸಮಯದಲ್ಲಿ ಭೂಮಿಯ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ನಾವು ಹಾಯಿಸಬೇಕಾಗತ್ತೆ. ಮತ್ತೆ ಬೆಳೆಗೆ ಅನುಗುಣವಾಗಿ, ಬರೀ ಭೂಮಿಗೆ ಅನುಗುಣವಾಗಿ ಹಾಯಿಸಿದ್ರೆ ಸರಿ ಹೋಗೋದಿಲ್ಲ, ಬೆಳೆಗಳಲ್ಲಿ ಅವಶ್ಯಕತೆ ತನ್ನ ಜೀವಿತಾವಧಿಯಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಹಂತಗಳಲ್ಲಿ ಬೇರೆ ರೀತಿಯಾದಂಥ ನೀರಿನ ಅವಶ್ಯಕತೆಗಳಿರುತ್ತೆ. ಆ ಬೆಳೆಯ ಅವಶ್ಯಕತೆಗೆ ಅನುಗುಣವಾಗಿ ಸರಿಯಾದ ಪ್ರಮಾಣದಲ್ಲಿ ಮತ್ತೆ ಸಮಯದಲ್ಲಿ ನಾವು ನೀರನ್ನು ಒದಗಿಸಬೇಕಾಗತ್ತೆ. ಮತ್ತೆ ಸೂಕ್ತವಾದ ನೀರಾವರಿ ಪದ್ಧತಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ನೀರಾವರಿ ಪದ್ಧತಿಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡಂತ ಪದ್ಧತಿಗಳು ವೈಜ್ಞಾನಿಕವಾಗಿ ಅನುಸರಿಸಿದಾಗ ಮಾತ್ರ ನಮಗೆ ನೀರಾವರಿಯಿಂದ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ವಿವಿಧ ನೀರಾವರಿ ಪದ್ಧತಿಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವ ಪದ್ಧತಿಯನ್ನ ಅಳವಡಿಸಿ ನಾವು ನೀರು ಹಾಯಿಸಬೇಕು ಅನ್ನೋಂಥದ್ದನ್ನ ನಾವು ನಿರ್ಧರಿಸಬೇಕಾದವಾಗ ನಾಲ್ಕು ಅಂಶಗಳನ್ನ ಗಣನೆಗೆ ತೆಗೆದುಕೊತೀವಿ. ನೀರಿನ ಮೂಲ ಯಾವುದು, ಅದು ಮೊದಲನೇದಾಗತ್ತೆ. ಸ್ಥಳಾವೃತ್ತಿ, ನಮ್ಮ ಒಂದು ಕೃಷಿ ಭೂಮಿಯ ಸ್ಥಳಾವೃತ್ತಿ ಹೇಗಿದೆ ಅನ್ನುವಂಥದ್ದು. ಮತ್ತೆ ನೀರಿನ ಲಭ್ಯತೆ ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಕಾಲದವರೆಗೂ ನಮಗೆ ನೀರಿನ ಒಂದು ಸಿಗುತ್ತೆ ನೀರು ನಮಗೆ ಅನ್ನುವಂಥದ್ದು. ಮತ್ತೆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ನೀರು ಒದಗಿಸಬೇಕಾಗತ್ತೆ. ಅಂದರೆ ಬೆಳೆಗೆ ಬೆಳೆಯ ಒಂದು ರಿಕ್ವೈರ್ಮೆಂಟ್ ಎಷ್ಟಿದೆ, ವಾಟರ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ, ಅದರ ಮೇಲೆ ಆಧರಿಸಿರುತ್ತದೆ. ಮತ್ತು ಅದೇ ರೀತಿಯಾಗಿ ಬೆಳೆ ಬೆಳೆಯಲು ಅನುಸರಿಸಿ ಯಾವ ರೀತಿಯಾದಂಥ ಬೇಸಾಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ, ಅದರ ಮೇಲೆ ಕೂಡ ನಾವು ಯಾವ ಪದ್ಧತಿಯನ್ನು ಉಪಯೋಗಿಸಿ ನೀರು ಹಾಯಿಸಬೇಕು ಅನ್ನುವಂಥದ್ದನ್ನು ನಿರ್ಧರಿಸ್ತೀವಿ. ಅಂದ್ರೆ ಈ ವಿವಿಧ ನೀರಾವರಿ ಪದ್ಧತಿಗಳು ಯಾವ್ಯಾವು? ನೀರಾವರಿ ಪದ್ಧತಿಗಳಲ್ಲಿ ಪ್ರಮುಖವಾಗಿ ನಾಲ್ಕು ಪದ್ಧತಿಗಳಿದೆ. ಒಂದು ಮೇಲ್ಮೈ ನೀರಾವರಿ ಪದ್ಧತಿ ಅಥವಾ ಪಾತಳಿ ಪದ್ಧತಿ ಅಂತ ಕರೀಬಹುದು. ಎರಡನೇದಾಗಿ ಒಳಮೈ ನೀರಾವರಿ ಪದ್ಧತಿ. ಮೂರನೇದು ತುಂತುರು ನೀರಾವರಿ ಪದ್ಧತಿ. ಮತ್ತೆ ನಾಲ್ಕನೇದು ಹನಿ ನೀರಾವರಿ ಪದ್ಧತಿ ಅಂತ ಕರಿಬಹುದು. ಇನ್ನು ಮುಖ್ಯವಾಗಿ ಮೊದಲನೇದಾಗಿ ಮೇಲ್ಮೈ ನೀರಾವರಿ ಪದ್ಧತಿ ಅಂತ ಹೇಳಿದ್ರಿ, ಈ ರೀತಿ ಅಂದ್ರೇನು, ಇದರಲ್ಲಿರುವಂತಹ ವಿನ್ಯಾಸಗಳು ಯಾವ್ಯಾವು ಅಂತೀರಿ? ಮೇಲ್ಮೈ ನೀರಾವರಿ ಪದ್ಧತಿ ಅಂದ್ರೆ ಭೂಮಿಯ ಮೇಲೆ ಗುರುತ್ವಾಕರ್ಷಣ ಶಕ್ತಿಯ ಸಹಾಯದಿಂದ ಕಾಲುವೆಗಳಲ್ಲಿ ನೀರನ್ನ ಹರಿಸಿ ತಂದು ಬೆಳೆಗೆ ನೀರುಣಿಸುವ ಪದ್ಧತಿಯನ್ನು ನಾವು ಮೇಲ್ಮೈ ನೀರಾವರಿ ಪದ್ಧತಿ ಅಂತ ಹೇಳಿ ಕರಿಬಹುದು. ಇನ್ನು ಈ ಒಂದು ಪದ್ಧತಿ ನಮಗೆ ಹೇಗೆ ಅನುಕೂಲ ಆಗುತ್ತೆ ಅಂದ್ರೆ, ಇದು ಬೇರೆ ಒಂದು ಪದ್ಧತಿಗಳಿಗೆ ಹೋಲಿಸಿದಾಗ ಅಳವಡಿಕೆ ಬಹಳ ಸುಲಭವಾಗಿರುತ್ತೆ. ಮತ್ತೆ ಇದನ್ನ ಅಳವಡಿಸ್ಕೋಬೇಕಾದ್ರೆ ಖರ್ಚು ಕೂಡ ಬಹಳ ಕಡಿಮೆ ಇದೆ ನಮಗೆ. ಮತ್ತೆ ಈ ಒಂದು ಪದ್ಧತಿಯಲ್ಲಿ ಅನುಕೂಲಕ್ಕೆ ತಕ್ಕಂತೆ ಪಾತಿಗಳ ಗಾತ್ರ ಮತ್ತೆ ಆಕಾರವನ್ನು ನಾವು ಬದಲಾಯಿಸಿಕೊಳ್ಬಹುದಾಗಿರುತ್ತಂತೆ. ಮತ್ತೆ ಮೇಲ್ಮೈ ನೀರಾವರಿ ಪದ್ಧತಿಯಲ್ಲಿ ನಮಗೆ ಪ್ರಮುಖವಾಗಿ ಐದು ವಿನ್ಯಾಸಗಳನ್ನ ನಾವು ನೋಡಬಹುದು. ಅದು ಯಾವ್ದಂದ್ರೆ ಬದುಪಟ್ಟಿ ನೀರಾವರಿ, ಚೌಕಪಾತಿ ಅಥವಾ ಮಡಿ ನೀರಾವರಿ, ಸಾಲು ಬೋದು ಅಥವಾ ದೋಣಿ ದಿಣ್ಣೆ ನೀರಾವರಿ, ನಿರಿಗೆ ನೀರಾವರಿ ಮತ್ತು ವೃತ್ತಾಕಾರದ ಗುಂಡಿ ನೀರಾವರಿ ಅಂತ ಹೇಳಬಹುದು. ಇವು ಮೇಲ್ಮೈ ನೀರಾವರಿ ಪದ್ಧತಿಯ ವಿವಿಧ ಒಂದು ವಿನ್ಯಾಸಗಳು ಹೇಳಬಹುದು. ಈಗ ಈ ಬದುಪಟ್ಟಿ ನೀರಾವರಿ ಅಂತ ತಾವು ಹೇಳಿದ್ರಿ, ಇದನ್ನ ನಾವು ಹೇಗೆ ಮಾಡ್ಕೋಬಹುದು, ಯಾವ ಬೆಳೆಗಳಿಗೆ ಸೂಕ್ತ ಅಂತೀರಿ ಇದು? ಈಗ ಬದುಪಟ್ಟಿ ನೀರಾವರಿ ಪದ್ಧತಿಯನ್ನು ಅಳವಡಿಸಬೇಕಾದಾಗ ಪ್ರಥಮವಾಗಿ ಭೂಮಿಯನ್ನ ಸಮಾನಾಂತರ ಪಟ್ಟಿಗಳಾಗಿ ನಾವು ವಿಭಾಗ ಮಾಡ್ಕೋಬೇಕು. ಪಟ್ಟಿಗಳಿಗೆ ಸಣ್ಣ ಬದುಗಳನ್ನ ಹಾಕೋಬೇಕು. ಆ ಪಟ್ಟಿಗಳ ಮಧ್ಯದಲ್ಲಿ ಸಮತಟ್ಟು ಮಾಡ್ಕೋಬೇಕು. ಮತ್ತೆ ಆ ಬದುಗಳ ನಡುವೆ ತೆಳುವಾಗಿ ನೀರು ಹರಿದು ಹೋಗೋ ರೀತಿಯಲ್ಲಿ ಮಾಡುವಂತ ಒಂದು ನೀರಾವರಿ ಪದ್ಧತಿಯನ್ನು ನಾವು ಬದುಪಟ್ಟಿ ನೀರಾವರಿ ಅಂತ ಕರಿತೀವಿ. ಈ ಒಂದು ಪದ್ಧತಿಯನ್ನು ಯಾವ ಬೆಳೆಗಳಿಗೆ ನಾವು ಬಳಸ್ಕೋಬಹುದು ಅಂದ್ರೆ ಗೋಧಿ, ಜೋಳ, ಮುಸ್ಕಿನ್ ಜೋಳ, ಹತ್ತಿ, ಕಬ್ಬು, ನೆಲಗಡಲೆ, ಈ ರೀತಿಯಾದಂತಹ ಬೆಳೆಗಳಿಗೆ ನಾವು ಈ ಪದ್ಧತಿಯನ್ನು ಬಳಸಿ ನೀರನ್ನು ಹಾಯಿಸ್ಕೋಬಹುದು. ಇನ್ನು ಈ ನೀರಾವರಿ ಪದ್ಧತಿಯಲ್ಲಿ ಸಾಮರ್ಥ್ಯ ಅಂತ ತೆಗೆದುಕೊಂಡಾಗ ನೀರಾವರಿ ಸಾಮರ್ಥ್ಯ ಶೇಕಡ 50-60% ನೀರಾವರಿ ಸಾಮರ್ಥ್ಯ ಇರುತ್ತೆ. ಇನ್ನು ಈ ಚೌಕಪಾತಿ ಪದ್ಧತಿ ಅಥವಾ ಈ ಮಡಿ ನೀರಾವರಿ ಪದ್ಧತಿಯನ್ನ ಹೇಗೆ ಮಾಡ್ಕೋಬಹುದು ಅಂತೇಳಿ? ಚೌಕಪಾತಿ ಅಥವಾ ಮಡಿ ನೀರಾವರಿ ಪದ್ಧತಿಯನ್ನ ನಾವು ಯಾವ ಪ್ರದೇಶದಲ್ಲಿ ಮಾಡಬಹುದು ಅಂದ್ರೆ, ನೀರು ಹಿಂಗುವ ಪ್ರಮಾಣ ಕಡಿಮೆ ಇರುವಂತ ಹಾಗೂ ಸಮನಾದ ಮತ್ತು ಸ್ವಲ್ಪ ಇಳಿಜಾರು, ಅಂದ್ರೆ ಇಳಿಜಾರು ತುಂಬಾ ಇರಬಾರದು, ಸ್ವಲ್ಪ ಮಟ್ಟಿಗೆ ಮಾತ್ರ ಇಳಿಜಾರು ಇದ್ದಂತ ಸಂದರ್ಭದಲ್ಲಿ ಈ ಒಂದು ಪದ್ಧತಿಯನ್ನ ನಾವು ಅಳವಡಿಸ್ಕೋಬಹುದು. ಈ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಭೂಮಿಯನ್ನ ಮಡಿಗಳನ್ನಾಗಿ ನಾವು ವಿಭಾಗ ವಿಂಗಡಿಸ್ಕೋತೀವಿ. ಮತ್ತೆ ಈ ಮಡಿಗಳ ಸುತ್ತಲೂ ಸಣ್ಣ ಬದುಗಳನ್ನ ಹಾಕಿ ಭೂಮಿಯನ್ನ ಮಟ್ಟ ಮಾಡ್ಕೋತೀವಿ. ಮತ್ತೆ ಒಂದು ಮಡಿಗೆ ನೀರನ್ನ ಹಾಯಿಸಿ ಆ ಒಂದು ಮಡಿ ನೀರು ತುಂಬಿದ ನಂತರ ಮುಂದಿನ ಮಡಿಗೆ ನೀರನ್ನು ಹಾಯಿಸಲಿಕ್ಕೆ ನಾವು ಶಿಫ್ಟ್ ಮಾಡ್ಕೋತೀವಿ. ಸೊ ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಚೌಕಪಾತಿ ಪದ್ಧತಿಯನ್ನ ಭತ್ತದ ಬೆಳೆಗೆ ಹೆಚ್ಚಾಗಿ ಬಳಕೆ ಮಾಡುವಂತದನ್ನ ನಾವು ನೋಡಬಹುದು. ವಿಶೇಷವಾಗಿ ಇಳಿಜಾರಿರುವಂತಹ ಗದ್ದೆಗಳಿರ್ತಾವಲ್ಲ ಅಲ್ಲಿ ಜಗತಿ ಪದ್ಧತಿ ಅಂತ ಅಲ್ಲಿ ಬಳಸ್ಕೊಳ್ತೀವಿ. ಚೌಕಪಾತಿ ಪದ್ಧತಿ ಅದ ಮಡಿಗಳನ್ನ ಸಣ್ಣ ಸಣ್ಣ ಮಡಿಗಳನ್ನ ಮಾಡಿ ಒಂದು ಮಡಿಗೆ ನೀರನ್ನ ಹಾಯಿಸಿದ ನಂತರ ಅದು ಸಮತಟ್ಟಾಗಿರುವುದರಿಂದ ಸ್ವಲ್ಪ ಟೈಮ್ ಕಾಲಾವಕಾಶ ಕೊಟ್ಟು ನೀರು ಹಿಂಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮುಂದಿನ ಮಡಿಗೆ ನೀರನ್ನ ತೆಗೆದುಕೊಂಡು ಹೋಗ್ತೀವಿ. ಈ ರೀತಿ ಪದ್ಧತಿಯನ್ನ ನಾವು ಗೋಧಿ ಬೆಳೆಗೆ, ಮುಸ್ಕಿನ ಜೋಳದ ಬೆಳೆಗೆ, ಮತ್ತೆ ದ್ವಿದಳ ಧಾನ್ಯಗಳಿಗೆ, ಎಣ್ಣೆಕಾಳು ಬೆಳೆಗಳಿಗೆ, ಮೇವಿನ ಬೆಳೆಗಳಿಗೆ ಕೂಡ ಅಳವಡಿಸ್ಕೋಬಹುದು. ಅಂದ್ರೆ ಇದರಲ್ಲಿನೂ ಕೂಡ ನೀರಿನ ಬಳಕೆ ಸಾಮರ್ಥ್ಯ ಎಷ್ಟಿರುತ್ತೆ ಅಂತ? ಈ ಒಂದು ಪದ್ಧತಿಯನ್ನು ಅಳವಡಿಸಿದಾಗ ನಮಗೆ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ, ಮತ್ತೆ ನೀರು ಒಂದೇ ಸಮನಾಗಿ ಹಿಂಗುತ್ತೆ, ಮತ್ತೆ ನೀರು ಪೋಲಾಗೋದು ಕಡಿಮೆ ಆಗುತ್ತೆ. ಹಿಂದಿನ ಪದ್ಧತಿ ಏನು ನಮ್ಮ ಬದುಪಟ್ಟಿ ಪದ್ಧತಿಗೆ ಹೋಲಿಸಿದ್ರೆ ಇದರಲ್ಲಿ 60-65% ನಮಗೆ ನೀರಾವರಿ ಸಾಮರ್ಥ್ಯವನ್ನು ನಾವು ಪಡೆದುಕೋಬಹುದು. ಒಂದು ಮಡಿಗೆ ನೀರು ಹಾಯಿಸಿದ ನಂತರ ಮುಖ್ಯ ಒಂದು ಚಾನಲ್ ನಿಂದ ನಾವು ನೀರನ್ನು ತೆಗೆದುಕೊಂಡು ಹೋಗಿ ಪ್ರತಿ ಮಡಿಗೆ ಹಂಚೋದ್ರಿಂದ ಇದರಲ್ಲಿ ರಾಸಾಯನಿಕ ಗೊಬ್ಬರಗಳು ಪೋಲಾಗೋದು ಕಡಿಮೆ. ಇನ್ನೊಂದು ಪದ್ಧತಿ ತಾವು ತಿಳಿಸಿದ್ದು ಅಂದ್ರೆ ಈ ಸಾಲು ಬೋದು ಪದ್ಧತಿ ಅಥವಾ ಈ ದೋಣಿ ದಿಂಡೆ ನೀರಾವರಿ ಅಂತಂದು, ಈ ಒಂದು ನೀರಾವರಿ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಗೆ ಈ ಸಾಲು ಬೋದು ಅಥವಾ ದೋಣಿ ದಿಣ್ಣೆ ನೀರಾವರಿ ಪದ್ಧತಿಯನ್ನ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸಬಹುದು ಅಂದ್ರೆ, ಸಮತಟ್ಟಾದ ಕ್ಷೇತ್ರಗಳಲ್ಲಿ ನಾವು ಈ ಒಂದು ನೇರವಾಗಿ ದೋಣಿ ದಿಣ್ಣೆಗಳನ್ನ ಮಾಡಿ ಅದರ ಮುಖಾಂತರ ನೀರನ್ನು ಉಣಿಸಬಹುದು. ಅಥವಾ ಇಳಿಜಾರು ಕ್ಷೇತ್ರಗಳಿರುವಂತಹ ಸಂದರ್ಭದಲ್ಲಿ ನಮಗೆ ದೋಣಿ ದಿಣ್ಣೆಗಳನ್ನ ಸಮಪಾತಳಿಯಾಗಿ ನಿರ್ಮಿಸಿ ನೀರನ್ನ ಹಾಯಿಸಬಹುದು. ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು. ಹೌದು ಸರ್. ಈ ಒಂದು ಕ್ಷೇತ್ರಗಳಲ್ಲಿ ದೋಣಿ ದಿಣ್ಣೆಗಳನ್ನ ಸೂಕ್ತ ಅಂತರದಲ್ಲಿ ನಮಗೆ ಅಂದ್ರೆ ರಿಡ್ಜಸ್ ಅಂಡ್ ಫರೋಸ್ ಅಂತ ಏನ್ ಹೇಳ್ತೀವಿ, ಸಾಧಾರಣವಾಗಿ ಸಾಲು ಬೋದುಗಳನ್ನ ತೆಗೆದು ಈ ಒಂದು ದೋಣಿಗಳಲ್ಲಿ ನಾವು ನೀರನ್ನ ಹಾಯಿಸ್ತೀವಿ. ಅಂದ್ರೆ ದಿಣ್ಣೆಗಳಲ್ಲಿ ನಾವು ಸಸಿಯನ್ನು ನಾಟಿ ಮಾಡಿರ್ತೀವಿ. ಅಂದ್ರೆ ತರಕಾರಿ ಬೆಳೆಗಳಿಗೆ ಇದು ಬಳಸುತ್ತಲ್ವೇ? ವಿಶೇಷವಾಗಿ ತರಕಾರಿ ಬೆಳೆಗಳಿಗೆ ಹೆಚ್ಚು ಬಳಸ್ಕೊಳ್ತೀವಿ. ಇನ್ನೊಂದು ಪದ್ಧತಿ ತಾವು ತಿಳಿಸಿದ್ದು ಈ ನಿರಿಗೆ ನೀರಾವರಿ ಪದ್ಧತಿ ಅಂತ. ಈ ರೀತಿ ಅಂದ್ರೇನು, ಮತ್ತೆ ಯಾವ ಬೆಳೆಗಳಿಗೆ ಇದು ಸೂಕ್ತ ಅಂತೀರಿ? ನಿರಿಗೆ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳುವಂತದ್ದು ನೀರಿನ ಲಭ್ಯತೆ ಬಹಳ ಕಡಿಮೆ ಇರತಕ್ಕಂತ ಸಂದರ್ಭದಲ್ಲಿ ಅಳವಡಿಸ್ಕೋತೀವಿ. ಒಂದೇ ಮಟ್ಟವಾಗಿರ್ತಕ್ಕಂಥ ಸಾಲುಗಳ ಮುಖಾಂತರ ನಾವು ನೀರಾವರಿಯನ್ನ ಮಾಡದಂತ ಸಂದರ್ಭದಲ್ಲಿ ಇದನ್ನ ನೆರಿಗೆ ನೀರಾವರಿ ಅಂತ ಹೇಳ್ತೀವಿ. ಅಂದ್ರೆ ಆ ಒಂದು ಸಾಲುಬೋದು ಪದ್ಧತಿಗೆ ಮತ್ತೆ ನೆರಿಗೆ ನೀರಾವರಿಗೆ ಏನ್ ವ್ಯತ್ಯಾಸ ಬರುತ್ತದೆ ಅಂದ್ರೆ, ಆ ಒಂದು ಸಾಲುಬೋದು ಪದ್ಧತಿಯಲ್ಲಿ ದೋಣಿಗಳ ಆಳ ಹೆಚ್ಚಿರುತ್ತೆ. ಅದೇ ರೀತಿ ಇದರಲ್ಲಿ ನೆರಿಗೆ ಅಂತ ಬಂದಾಗ ಕೇವಲ 5 ಸೆಂಟಿಮೀಟರ್ನಷ್ಟು ಮಾತ್ರ ನೀರಿನ ಹರಿವು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರುತ್ತೋ ಆ ಒಂದು ಪ್ರದೇಶದಲ್ಲಿ ಈ ನೆರಿಗೆ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸ್ಕೋಬಹುದು. ಮತ್ತೆ ಯಾವ ಬೆಳೆಗಳಿಗೆ ಇದನ್ನು ಅಳವಡಿಸ್ಕೋಬಹುದು ಅಂದ್ರೆ, ನಮಗೆ ಸಾಲಿಂದ ಸಾಲಿಗೆ ಬಹಳ ಅಂತರ ಕಡಿಮೆ ಇರತಕ್ಕಂಥ ಬೆಳೆಗಳಲ್ಲಿ ನಾವು ಸಣ್ಣ ಕಾಳಿನ ಬೆಳೆಗಳಲ್ಲಿ ಅಥವಾ ತರಕಾರಿ ಬೆಳೆಗಳಲ್ಲಿ ಈರುಳ್ಳಿ ಇರಬಹುದು, ಬೆಳ್ಳುಳ್ಳಿ ಇರಬಹುದು, ಇಲ್ಲ ಕೋಸು, ಮೂಲಂಗಿ, ಈ ರೀತಿಯಾದಂಥ ಬೆಳೆಗಳಿಗೆ ಈ ಪದ್ಧತಿಯನ್ನು ನಾವು ಅಳವಡಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ವೃತ್ತಾಕಾರದ ಗುಂಡಿ ನೀರಾವರಿ ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ಇಷ್ಟೊತ್ತು ನಾವು ಮಾತಾಡಿದಂಥ ಪದ್ಧತಿಗಳು, ತಿಳಿಸ್ಕೊಟ್ಟಂತ ಪದ್ಧತಿಗಳು ಸಾಮಾನ್ಯವಾಗಿ ನಮಗೆ ಕೃಷಿ ಬೆಳೆಗಳಿಗೆ ಹೆಚ್ಚಾಗಿ ಉಪಯೋಗ ಮಾಡ್ಕೋತೀವಿ. ಅದೇ ಈ ವೃತ್ತಾಕಾರದ ಗುಂಡಿ ಅಂತಂದ್ರೆ ನಮಗೆ ಮರಗಳಿಗೆ, ತೋಟಗಳಲ್ಲಿ, ಆರ್ಚರ್ಡ್ಸ್ ಅಲ್ಲಿ ಹೆಚ್ಚಾಗಿ ಬಳಕೆ ಮಾಡತಕ್ಕಂತ ಒಂದು ಪದ್ಧತಿಯಾಗಿರುತ್ತೆ. ಇದರಲ್ಲಿ ನಾವು ನೀರು ನಿಲ್ಲಲಿಕ್ಕೆ ಸ್ವಲ್ಪ ಆಳವಾದ ತಗ್ಗುಗಳನ್ನ ವೃತ್ತಾಕಾರದಲ್ಲಿ ಮರದ ಮಡಿ ಸುತ್ತಲೂ ಮಾಡಿರ್ತೀವಿ. ಆ ಒಂದು ವೃತ್ತಾಕಾರದ ಗುಂಡಿಗೆ ಸಣ್ಣ ಸಣ್ಣ ಬದುಗಳನ್ನ ನಿರ್ಮಾಣ ಮಾಡಿರ್ತೀವಿ. ಹಾಗೂ ಆ ಒಂದು ಬೆಳೆಯ ವಯಸ್ಸು ಮತ್ತೆ ಗಾತ್ರಕ್ಕೆ ಅನುಗುಣವಾಗಿ ನಾವು ನೀರನ್ನ ಹರಿಸ್ತೀವಿ. ಈ ಒಂದು ಪದ್ಧತಿಯನ್ನೇ ನಾವು ವೃತ್ತಾಕಾರದ ಗುಂಡಿ ಅಥವಾ ಗುಂಡಿ ನೀರಾವರಿ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ತೋಟಗಾರಿಕಾ ಬೆಳೆಯ ಬೇರಿನ ಆಳಕ್ಕೆ ಆಧಾರವಾಗಿ ನಾವು ಈ ವೃತ್ತಾಕಾರದ ಗುಂಡಿಗಳನ್ನು ನಿರ್ಮಾಣ ಮಾಡ್ತೀವಿ. ಕೆಲವಕ್ಕೆ ಸುಮ್ಮನೆ ಕಟ್ಟೆ ಕಟ್ಟಿದ್ರು ಸಾಕಾಗುತ್ತೆ, ಸುತ್ತ ಸ್ವಲ್ಪ ಮಟ್ಟಿಗೆ ಮಣ್ಣು ತೆಗೆದು ಅದೇ ಮಣ್ಣಿನಲ್ಲೇ ಅಲ್ಲಿ ಬದುಗಳನ್ನು ಮಾಡ್ಕೋಬಹುದು. ಆ ರೀತಿ ಆದ್ರೂ ಸಾಕಾಗುತ್ತೆ. ಅಂದ್ರೆ ಇವೆಲ್ಲ ಮುಖ್ಯವಾಗಿ ಬಹುವಾರ್ಷಿಕ ಬೆಳೆಗಳಿಗೆ ಸೂಕ್ತ. ಬಹುವಾರ್ಷಿಕ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಮರಗಳು, ಹಣ್ಣಿನ ಮರಗಳು, ಈ ಬೆಳೆಗಳಿಗೆ ಹೆಚ್ಚಾಗಿ ಸೂಕ್ತ ಆಗುತ್ತೆ. ಸಾಮಾನ್ಯವಾಗಿ ಇದನ್ನ ಹಣ್ಣಿನ ಬೆಳೆಗಳಿಗೆನೆ ಒಂದು ಉತ್ತಮವಾದಂತಹ ಪದ್ಧತಿ ಅಂತ ನಾವು ಹೇಳ್ತೀವಿ. ಮತ್ತೆ ಈ ಒಂದು ಪದ್ಧತಿಯನ್ನ ನಾವು ಅನುಸರಿಸಿದಾಗ 70% ನಮಗೆ ನೀರಾವರಿ ಸಾಮರ್ಥ್ಯವನ್ನ ನಾವು ಪಡೆದುಕೋಬಹುದಾಗಿರುತ್ತೆ. ಮತ್ತೆ ಈ ಪದ್ಧತಿಯಲ್ಲಿ ಸಹ ನೀರು ಪೋಲಾಗೋದನ್ನ ನಾವು ಸಾಕಷ್ಟು ಕಡಿಮೆ ಮಾಡಬಹುದು. ಮತ್ತೆ ನೀರು ಸಮಾನವಾಗಿ ಮಣ್ಣಿನಲ್ಲಿ ಹಿಂಗಿ ಬೇರುಗಳಿಗೆ ಸರಿಯಾಗಿ ತಲುಪಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬಹುದು ಈ ಒಂದು ಪದ್ಧತಿಯಲ್ಲಿ. ಇನ್ನು ಆಧುನಿಕ ನೀರಾವರಿ ಪದ್ಧತಿಗಳಿಗೆ ಬಂದ್ರೆ ತುಂತುರು ನೀರಾವರಿ ಪದ್ಧತಿ ಬಹಳ ಮುಖ್ಯವಾದಂತಹದ್ದು. ಈ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತುಂತುರು ನೀರಾವರಿ ಪದ್ಧತಿ ಅಂದ್ರೆ ಅದರ ಹೆಸರಲ್ಲೇ ಅದು ಸೂಚಿಸುವಂತೆ ತುಂತುರು ಅಂದ್ರೆ ಕೃತಕವಾಗಿ ಮಳೆ ಬೀಳುವಂತ ಒಂದು ಸಂದರ್ಭ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ಮಳೆ ಬೀಳುವಂತ ಸಂದರ್ಭದಲ್ಲಿ ಹೇಗೆ ನೀರು ಸಿಂಚನವಾಗುತ್ತೋ ಅದೇ ರೀತಿಯಾಗಿ ನೀರನ್ನ ನಾವು ಸಿಂಚನ ಮಾಡುವಂತ ಸಿಂಪರಣೆ ಮಾಡುವಂತ ಒಂದು ಪದ್ಧತಿಯನ್ನ ತುಂತುರು ನೀರಾವರಿ ಪದ್ಧತಿ ಅಂತ ಕರಿತೀವಿ. ಮತ್ತೆ ಈ ಪದ್ಧತಿಯಲ್ಲಿ ನಾವು ಸಾಮಾನ್ಯವಾಗಿ ಏನು ಅಂದ್ರೆ ನೀರು ಇಂಗುವ ವೇಗಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ನೀರನ್ನ ಹಾಯಿಸ್ತೀವಿ. ಅಂದ್ರೆ ಸಾಕಷ್ಟು ಸಮಯ ಸಿಗುತ್ತೆ ನೀರು ಭೂಮಿಯೊಳಗಡೆ ಹಿಂಗ್ಲಿಕ್ಕೆ. ಅಂದ್ರೆ ಮುಖ್ಯವಾಗಿ ಈ ತುಂತುರು ನೀರಾವರಿ ಪದ್ಧತಿಯನ್ನ ಎಲ್ಲಿ ಅಳವಡಿಸ್ಕೋಬಹುದು ಅಂತೀರಿ? ಈ ಒಂದು ಪದ್ಧತಿಯನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಸಿದು ಹೋಗುವಂತ ಒಂದು ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಸಾಮಾನ್ಯವಾಗಿ ನಾವು ಅಳವಡಿಸ್ಕೋಬಹುದು. ಮತ್ತೆ ಮೇಲ್ಮೈನ ಆಳ 1 ಅಡಿಗಿಂತ ಕಡಿಮೆ ಇರತಕ್ಕಂಥ ಭೂಮಿಯಲ್ಲಿ ಕೂಡ ನಾವು ಈ ಒಂದು ಪದ್ಧತಿಯನ್ನ ನಾವು ಅಳವಡಿಸ್ಕೋಬಹುದು. ಮತ್ತೆ ಅತಿಯಾದ ಇಳಿಜಾರು ಇರತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಇಳಿಜಾರನ್ನ ನಾವು ಸಮತಟ್ಟು ಮಾಡಲಿಕ್ಕೆ ಹೆಚ್ಚಿನ ಖರ್ಚು ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆ ಸಮತಟ್ಟು ಮಾಡದಿರನೆ ಈ ಒಂದು ತುಂತುರು ನೀರಾವರಿ ಮುಖಾಂತರ ಬೆಳೆಗಳಿಗೆ ನೀರನ್ನ ಒದಗಿಸಿಕೊಡಬಹುದು. ಇನ್ನು ಮುಖ್ಯವಾದ ಅನುಕೂಲಗಳೇನೇನು ಅಂತಾರೆ ಈ ತುಂತುರು ನೀರಾವರಿ ಪದ್ಧತಿ? ಈ ಒಂದು ತುಂತುರು ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಬೆಳೆಯ ನೀರಿನ ಅವಶ್ಯಕತೆಗೆ ಅನುಗುಣವಾಗಿ ನಾವು ನೀರನ್ನ ಹಾಯಿಸ್ತೀವಿ ಈ ಒಂದು ಪದ್ಧತಿಯಲ್ಲಿ. ಮತ್ತೆ ಶೇಕಡ 30-50% ನೀರಿನ ಉಳಿತಾಯ ಸಾಧ್ಯ ಆಗುತ್ತೆ ನಮಗೆ. ಮತ್ತೆ ಈ ಒಂದು ಪದ್ಧತಿಯನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಶೇಕಡ 50% ಹೆಚ್ಚುವರಿ ಭೂಪ್ರದೇಶವನ್ನ ನಾವು ನೀರಾವರಿಗೆ ಒಳಗೊಡಿಸ್ಕೋಬಹುದು. ಅಂದ್ರೆ ನಮಗೆ ಅರ್ಧ ಭಾಗದಷ್ಟು ಹೆಚ್ಚಿಗೆ ನೀರು ಅಂತ ಸಿಕ್ತಂತ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ವಿಸ್ತೀರ್ಣ ನೀರಾವರಿ ಸಂರಕ್ಷಿತ ನೀರನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ನಾನು ಈಗಾಗಲೇ ಹೇಳ್ದಂಗೆ ಎಲ್ಲಿ ನಮಗೆ ಸಮತಟ್ಟಾದ ಜಾಗ ಇರೋದಿಲ್ಲ, ಇಳಿಜಾರು ಇರುತ್ತೋ ಅಂತ ಸಂದರ್ಭದಲ್ಲಿ ಕೂಡ ನಾವು ಯಾವುದೇ ರೀತಿಯಾದ ಸಮತಟ್ಟನ್ನ ಮಾಡದಿರನೆ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೋಬಹುದು. ಮತ್ತೆ ಸಣ್ಣ ಹರಿವಿನ ನೀರು ನಮಗೆ ಇದ್ದಂತ ಸಂದರ್ಭದಲ್ಲಿ ಕೂಡ ಅದನ್ನ ಸಮರ್ಪಕವಾಗಿ ನಾವು ಬಳಸ್ಕೋಬಹುದಾಗಿರುತ್ತೆ. ಮತ್ತೆ ಈ ಒಂದು ಪದ್ಧತಿಯಲ್ಲಿ ನಮಗೆ ಶೇಕಡ 70-85% ನಮಗೆ ನೀರಾವರಿ ಸಾಮರ್ಥ್ಯವನ್ನ ನಾವು ಸಾಧಿಸ್ಕೋಬಹುದು. ಇನ್ನೊಂದು ವಿಶೇಷತೆ ಅಂದ್ರೆ ಈ ಪದ್ಧತಿ ಇದು, ಇದರಲ್ಲಿ ನಮಗೆ ರಾಸಾಯನಿಕ ಗೊಬ್ಬರಗಳನ್ನ ಮತ್ತೆ ಶಿಲೀಂಧ್ರ ನಾಶಕಗಳನ್ನ ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಸಹ ಮಾಡಬಹುದು. ಏಕಕಾಲದಲ್ಲಿ ನೀರಾವರಿ ನೀರಿನ ಮುಖಾಂತರ ಕೊಡೋದ್ರಿಂದ ನಮಗೆ ಕಾರ್ಮಿಕರ ಒಂದು ಉಳಿತಾಯ ಆಗುತ್ತೆ, ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಈ ಪದ್ಧತಿಯನ್ನ ಬೆಳೆಗಳಿಗೆ ಮಂಜು ಮತ್ತೆ ಹೆಚ್ಚಿನ ಉಷ್ಣತೆಯಿಂದ ಏನಾದರೂ ತೊಂದರೆ ಆದಂತ ಸಂದರ್ಭದಲ್ಲಿ ಕೂಡ ಸರಿದೂಗಿಸಿಕೊಳ್ಳಕ್ಕೆ ಕೂಡ ಈ ಪದ್ಧತಿ ಸಹಾಯ ಮಾಡುತ್ತೆ. ಅಂದ್ರೆ ಹೆಚ್ಚಿನ ಉಷ್ಣಾಂಶ ಮತ್ತೆ ಕಡಿಮೆ ಉಷ್ಣಾಂಶ ಇದ್ದಾಗ ಉಷ್ಣಾಂಶದ ನಿರ್ವಹಣೆಗೂ ಈ ಪದ್ಧತಿ ಅನುಕೂಲ ಮಾಡಿಕೊಡುತ್ತೆ. ಮತ್ತೊಂದು ಆಧುನಿಕ ನೀರಾವರಿ ಪದ್ಧತಿ ಅಂದ್ರೆ ಹನಿ ನೀರಾವರಿ ಪದ್ಧತಿ, ನಮ್ಮ ರೈತರಿಗೆ ಸಾಕಷ್ಟು ಪರಿಚಿತವಾಗಿರುವಂತಹ ಪದ್ಧತಿ ಅಂತ ಹೇಳ್ಬೋದು. ಈ ಪದ್ಧತಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗ ತುಂತುರು ನೀರಾವರಿ ನಂತರ ಹನಿ ನೀರಾವರಿ ಇನ್ನೊಂದು ಮುಖ್ಯ ಪದ್ಧತಿ ಆಗುತ್ತೆ. ಇಲ್ಲಿ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಅಂತ ಹೇಳಿದ ತಕ್ಷಣ ಹನಿ ಹನಿಯಾಗಿ ನೀರನ್ನ ಗಿಡಗಳ ಬೇರುಗಳಿಗೆ ನಾವು ನೀರನ್ನ ಹಾಯಿಸ್ತೀವಿ. ಈ ಪದ್ಧತಿಯನ್ನ ನಾವು ಹನಿ ನೀರಾವರಿ ಪದ್ಧತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮಗೆ ಎಲ್ಲಿ ಹೆಚ್ಚು ನೀರಿನ ಕೊರತೆ ಇರ್ತದೆ ಅಥವಾ ಕ್ಷಾರಯುಕ್ತ ಜಮೀನುಗಳಿರುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಪದ್ಧತಿಯನ್ನ ಅಳವಡಿಸ್ಕೋಬಹುದು. ಇನ್ನು ಈ ಪದ್ಧತಿಯಲ್ಲಿ ನೀರು ಬೇರಿನ ವಲಯಕ್ಕಿಂತ ಆಳವಾಗಿ ಹಿಂಗಿ ಮತ್ತೆ ಹಾವಿಯಾಗಿ ಹೋಗೋದ್ರಿಂದ ಆಗ್ತಕ್ಕಂತ ಒಂದು ಪೋಲ್ ಆಗುವಂತ ನೀರೇನಿದೆ ಅದನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು. ಮತ್ತೆ ಶೇಕಡ 10% ಮಾತ್ರ ನೀರು ನಮಗೆ ಪೋಲ್ ಆಗುತ್ತೆ. ಅಂದ್ರೆ ನಾವು ಎಷ್ಟು ನೀರನ್ನ ನಾವು ಬೆಳೆಗೆ ಹಾಯಿಸ್ತೀವಿ ಅದರಲ್ಲಿ ಶೇಕಡ 90% ಬೆಳೆಗೆ ಉಪಯೋಗ ಆಗಿ ನಷ್ಟಗಳು ಕಡಿಮೆ ಆಗುತ್ತೆ ನಮಗೆ. ಮತ್ತೆ ಸಸ್ಯಗಳಿಗೆ ಪ್ರತಿನಿತ್ಯ ನೀರನ್ನ ನಾವು ಹರಿಸ್ತಿರೋದ್ರಿಂದ ಪ್ರತಿನಿತ್ಯ ಅವುಗಳಿಗೆ ಇರತಕ್ಕಂತ ಬೇಡಿಕೆಯನ್ನ ನಾವು ಸರಿದೂಗಿಸಿಕೊಂಡು ಹೋಗ್ಲಿಕ್ಕೆ ಕೂಡ ನಮಗೆ ಅವಕಾಶ ಆಗುತ್ತೆ. ಮತ್ತೆ ಎಕರೆವಾರು ನಮಗೆ ಇಳುವರಿ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಮತ್ತೆ ಈಗಾಗಲೇ ಅಂಕಿಅಂಶಗಳ ಪ್ರಕಾರ ಶೇಕಡ 50% ಇಳುವರಿ ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬಹುದು ಹನಿ ನೀರಾವರಿ ಅಳವಡಿಸಿಕೊಳ್ಳೋದ್ರಿಂದ. ಮತ್ತೆ ಕೆಲವೊಂದು ಸರಿ ನಮಗೆ ಕೊಳವೆ ಬಾವಿಗಳಲ್ಲಿ ನೀರು ಉಪ್ಪಿನ ಅಂಶದಿಂದ ಕೂಡಿರುತ್ತೆ, ಆ ರೀತಿಯಾದಂತಹ ಉಪ್ಪು ನೀರನ್ನ ಸಹ ನಾವು ಹನಿ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಉಪಯೋಗಿಸಬಹುದು. ಮತ್ತೆ ಸಮತಟ್ಟಾಗಿರ್ತಕ್ಕಂಥ ಭೂಮಿಗೆ ಈ ಪದ್ಧತಿಯನ್ನ ಅಳವಡಿಸಬಹುದು. ಅಂದ್ರೆ ಸಮತಟ್ಟಾಗಿರ್ದಿರ ಇರ್ತಕ್ಕಂಥ ಭೂಮಿಯಲ್ಲಿ ಕೂಡ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂಡ್ಯುಲೇಷನ್ಸ್ ಅಂತ ಏನ್ ಹೇಳ್ತೀವಿ, ಉಬ್ಬು ತಗ್ಗುಗಳು ಇದ್ದಂತ ಸಂದರ್ಭದಲ್ಲಿ ಕೂಡ ನಾವು ಈ ಹನಿ ನೀರಾವರಿ ಪದ್ಧತಿಯನ್ನ ಬಳಕೆ ಮಾಡ್ಕೋಬಹುದು. ಈ ಹನಿ ನೀರಾವರಿ ಪದ್ಧತಿ ಯಾವ ಬೆಳೆಗಳಿಗೆ ಸೂಕ್ತ ಅಂತೀರಿ? ನಮಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಹೆಚ್ಚಿನ ಖರ್ಚು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯಾವ ಬೆಳೆಗಳಿಂದ ನಮಗೆ ಆದಾಯ ಹೆಚ್ಚಿರುತ್ತೆ ಆ ರೀತಿಯಾದಂತ ಬೆಳೆಗಳಿಗೆ ನಾವು ಈ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೋಬಹುದು. ಹೆಚ್ಚು ಆದಾಯ ನೀಡ್ತಕ್ಕಂತ ಬೆಳೆಗಳಲ್ಲಿ ಇದನ್ನ ಅಳವಡಿಸ್ಕೋತೀವಿ. ಮತ್ತೆ ಸಾಲಿನ ನಡುವಿನ ಅಂತರ ಹೆಚ್ಚಾಗಿರ್ತಕ್ಕಂಥ ಬೆಳೆಗಳಲ್ಲಿ ಕೂಡ ನಾವು ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನ ನಾವು ಅಳವಡಿಸ್ಕೋಬಹುದು. ಮತ್ತೆ ನಮಗೆ ಸಂರಕ್ಷಿತ ಕೃಷಿ ಅಂತ ಈಗ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಗ್ರೀನ್ ಹೌಸ್ ಅಲ್ಲಿ ಪಾಲಿಹೌಸ್ ಕಲ್ಟಿವೇಶನ್ ಹಸಿರುಮನೆಗಳಲ್ಲಿ ಬೆಳೆ ಬೆಳೆತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಅಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಕೂಡ ನಾವು ಈ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೋಬಹುದು. ಎಲ್ಲಿ ಬೆಳೆಗಳಿಗೆ ನೀರಿನ ಒತ್ತಡ ಹೆಚ್ಚಿರುತ್ತೆ ಆ ರೀತಿ ಅಂದ್ರೆ ಸೂಕ್ಷ್ಮತೆ ಇರುತ್ತೆ ಆ ರೀತಿ ಒಂದು ಸಂದರ್ಭದಲ್ಲಿ ಕೂಡ ಅಂದ್ರೆ ಹೆಚ್ಚಿನ ನೀರು ಅಥವಾ ಕಡಿಮೆ ನೀರಾದ್ರೆ ಎರಡನ್ನು ತಡ್ಕೊಳ್ಳಲ್ಲ ಬೆಳೆಗಳು, ಆ ರೀತಿಯಾದಂತಹ ಸಂದರ್ಭದಲ್ಲಿ ಕೂಡ ನಾವು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೋಬಹುದು. ಮತ್ತೆ ಎಲ್ಲೆಲ್ಲಿ ಸಾಲಬಹುದು ಪದ್ಧತಿ ಇರಬಹುದು ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಿಕ್ ಆಗಲ್ಲ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಕಾರ್ಮಿಕರ ಕೊರತೆ ಇದ್ದಂತ ಸಂದರ್ಭದಲ್ಲಿ ಕೂಡ ನೀರು ಹೆಚ್ಚಿಗೆ ಇದ್ರೂ ಹನಿ ನೀರಾವರಿ ಪದ್ಧತಿಯನ್ನ ನಾವು ಅಳವಡಿಸ್ಕೋಬಹುದು. ಮತ್ತೆ ಎಲ್ಲೆಲ್ಲಿ ವಿದ್ಯುತ್ ಲಭ್ಯತೆ ನಮಗೆ ಕೇವಲ 5-6 ಗಂಟೆಗಳು ಮಾತ್ರ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ನೀರಾವರಿ ಪದ್ಧತಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಡಾಕ್ಟರ್ ಕೆ ಎಸ್ ಶುಭಶ್ರೀ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9916634951. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916634951. ತುಂಬಾ ಸಂತೋಷ ಡಾಕ್ಟರ್ ಶುಭಶ್ರೀ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೀರಾವರಿಯ ತತ್ವಗಳೇನೇನು, ಯಾವ್ಯಾವ ವಿಧಾನಗಳಿದ್ದಾವೆ, ಇದರಲ್ಲಿ ಎಲ್ಲೆಲ್ಲಿ ಇವುಗಳನ್ನು ಅಳವಡಿಸ್ಕೋಬಹುದು ವಿವಿಧ ಪದ್ಧತಿಗಳನ್ನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ನೀರಾವರಿ ತತ್ವಗಳು ಮತ್ತು ಪದ್ದತಿಗಳನ್ನು ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಬೇಸಾಯ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಎಸ್ ಶುಭಶ್ರೀ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಅಮ್ಮ, ನನ್ �ಮಗಿನ ಗಮನಿಸಿದ್ಯಾ, ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ ತೋರ್ಸು? ಹೌದಲ್ಲವಾ, 3 ತಿಂಗಳು